ಸಿದ್ಧೀರಹ ಪ್ರಜಗಾಮಾನಮಶ್ಯತು ಆವೃತ ಚಕ್ಷುರಮೃತತ್ವಮಿಚ್ಛ ಕಥಂ ಪಶ್ಯತಿ ಇತಿ. ಅವನು ನೋಡುತ್ತಾನೆ. ನೋಡೋದು ಅಂದರೆ ಏನು? ಹೇಗೆ ನೋಡುತ್ತಾನೆ? ಯಾವ ವಸ್ತು, ಯಾವ ರೂಪ, ಯಾವ ಆಕಾರವು ಇಲ್ಲದೇ ಇದ್ದಂತಹ ಆ ಬ್ರಹ್ಮನನ್ನು ನೋಡುತ್ತಾನೆ ಅನ್ನುವ ಅರ್ಥ ಏನು? ಕಥಂ ಪಶ್ಯತಿ, ಯಾರು ತಾನೇ ನೋಡ್ಲಿಕ್ಕೆ ಸಾಧ್ಯ? ಹೇಳ್ತಾರೆ, ಈ ಚಕ್ಷುಗಳಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಹೇಗೆ ನೋಡ್ತಾನೆ? ಆವೃತ್ತ ಚಕ್ಷು, ಹಿಂತಿರುಗಿಸಿಕೊಂಡು. ಆವೃತ್ತ ಚಕ್ಷು ಅಂದ್ರೆ ಹಿಂತಿರುಗಿಸಿಕೊಂಡು. ಆವೃತ್ತಂ ವ್ಯಾವೃತ್ತಂ ಸೂತ್ರಾಧಿಕಂ ಚಕ್ಷು ಇಂದ್ರಿಯ ಜಾತಂ ಅಶೇಷ ವಿಷಯಾತ್ ಯಸ್ಯ ಸಹ ಆವೃತ್ತ ಚಕ್ಷು. ಆವೃತ್ತ ಚಕ್ಷು ಅಂದ್ರೆ ಏನು? ಅಶೇಷ ವಿಷಯಾತ್ ಇಂದ್ರಿಯ ಜಾತಂ ಅಶೇಷ ವಿಷಯಾತ್ ಚಕ್ಷು ಸೂತ್ರಾಧಿಕಂ ವ್ಯಾವೃತ್ತಂ. ಇದಕ್ಕೆ ಆವೃತ್ತ ಚಕ್ಷು ಅಂತ ಕರೀತಾರೆ. ಇಂದ್ರಿಯ ವಿಷಯಗಳು, ಯಾವ ಇಂದ್ರಿಯ ವಿಷಯಗಳ ಸಂಬಂಧವಾಗಿ ನಮ್ಮಲ್ಲಿ ಜಾತಂ ಹುಟ್ಟಿಕೊಳ್ಳುತ್ತವೆಯೋ ಆ ವಿಷಯಗಳಿಂದ ಇಂದ್ರಿಯಗಳನ್ನು ನಿವೃತ್ತ ಮಾಡಿಕೊಂಡಾಗ, ಆ ವಿಷಯಗಳಿಂದ ನಿವೃತ್ತ ಮಾಡಿಕೊಂಡಾಗ ಏನನ್ನು ನಿವೃತ್ತ ಮಾಡ್ಕೋಬೇಕು? ಚಕ್ಷು ಶ್ರೋತ್ರಾಧಿಕಂ ಇಂದ್ರಿಯ ಜಾತಂ, ಅವುಗಳನ್ನು ಹಿಂತಿರುಗಿಸಿಕೊಂಡಾಗ. ಹಾಗೆ ಯಾರು ಹಿಂತಿರುಗಿಸಿಕೊಂಡಿದ್ದಾರೋ ಅವರಿಗೆ ಆವೃತ್ತ ಚಕ್ಷು ಅಂತ ಕರೀತಾರೆ. ಸೈವಂ ಸಂಸ್ಕೃತಃ ಪ್ರತ್ಯಗಾತ್ಮಾನಂ ಪಶ್ಯತಿ. ಹೀಗೆ ಯಾವನು ಹೊರಗಿನ ವಿಷಯಗಳಲ್ಲಿ ತೊಡಗೋದು ಅಂದ್ರೆ ಏನು, ಹಿಂತಿರುಗಿಸಿಕೊಳ್ಳೋದು ಅಂದ್ರೆ ಏನು? ಹೇಳ್ತಾರೆ, ನಹಿ ಬಾಹ್ಯ ವಿಷಯ ಆಲೋಚನ ಪರತ್ವ ಪ್ರತ್ಯಗಾತ್ಮ ಈಕ್ಷಣ ಏಕಸ್ಯ ಸಂಭವತಿ. ನೋಡಪ್ಪ, ಇಂದ್ರಿಯಗಳ ಮೂಲಕವಾಗಿ ವಿಷಯಗಳಲ್ಲಿ ತೊಡಗುವುದು ಮತ್ತು ಆತ್ಮನನ್ನು ಗುರುತಿಸುವುದು ಏಕಕಾಲಕ್ಕೆ ಸಾಧ್ಯವಿಲ್ಲ. ನಾನು ಹೊರಮುಖವಾಗಿಯೂ ಇರ್ತೇನೆ, ನಾನು ಅಂತರಾತ್ಮನನ್ನು ಜ್ಞಾನವನ್ನು ಪಡೀತೇನೆ, ಏಕಕಾಲಕ್ಕೆ ಸಾಧ್ಯವಿಲ್ಲ. ಒಂದು ಹೊರಮುಖವಾಗಿರೋ ಇಲ್ಲ, ಅದೆಲ್ಲವನ್ನು ತ್ಯಾಗ ಮಾಡಿ ಅಂತರ್ಮುಖನ. ಬಾಹ್ಯ ವಿಷಯ ಆಲೋಚನ ಪರತ್ವ, ಶಬ್ದ ಸ್ಪರ್ಶಾದಿಗಳಲ್ಲಿ ತೊಡಗುವುದು, ಇನ್ವಾಲ್ವ್ ಆಗುವುದು. ಚ ಮತ್ತು ಪ್ರತ್ಯೇಕಾತ್ಮ ಈಕ್ಷಣ, ಆತ್ಮನನ್ನ ತಿಳ್ಕೋಬೇಕು ಅನ್ನುವಂತಹ ಪ್ರವೃತ್ತಿ. ಏಕಸ್ಯ ನ ಸಂಭವತಿ, ಒಂದೇ ಸಮಯದಲ್ಲಿ ಇವೆರಡೂ ಆಗೋದಿಲ್ಲ. ಕಿಮರ್ಥಂ ಇತ್ತಂ ಮಹತಾ ಪ್ರಯಾಸೇನ, ಕಿಮರ್ಥಂ ಪುನಃ ಇತ್ತಂ ಏನೋ ನೀವು ಓದ್ಬೇಕಾದ್ರೆ ಮಿಸ್ಟೇಕ್ ಆಯಿತು. ಕಿಮರ್ಥಂ ಪುನಃ ಇತ್ತಂ ಮಹತಾ ಪ್ರಯಾಸೇನ ಸ್ವಭಾವ ಪ್ರವೃತ್ತಿ ನಿರೋಧಂ ಕೃತ್ವಾ ಧೀರಃ ಪ್ರತ್ಯಗಾತ್ಮಾನಂ ಪಶ್ಯತೀತಿ ಉಚ್ಯತೆ. ಎರಡೂ ಏಕಕಾಲಕ್ಕೆ ಸಂಭವಿಸುವುದಿಲ್ಲ ಅಂದಮೇಲೆ ಮೋಕ್ಷವನ್ನು ಬಯಸುವವನು ಮುಕ್ತನಾಗಬೇಕು ಎನ್ನುವ ಉತ್ಸಾಹ ಉಳ್ಳವನು ಸಾಧಕನು, ಉತ್ಕಟವಾದಂತಹ ಸಾಧಕನು ಒಂದನ್ನು ನಿವೃತ್ತ ಮಾಡಿಕೊಳ್ಳಿಕ್ಕೆ ಬೇಕು. ಇಂದ್ರಿಯ ಮತ್ತು ಇಂದ್ರಿಯ ವಿಷಯಗಳನ್ನು ನಿವೃತ್ತ ಮಾಡಿಕೊಳ್ಳಿಕ್ಕೆ ಬೇಕು. ಅದಷ್ಟು ಸುಲಭ ಅಲ್ಲ, ಭಾರಿ ಕಷ್ಟ ಸಾಧ್ಯ. ಇಷ್ಟು ಕಷ್ಟಪಟ್ಟು ಸ್ವಭಾವ ಪ್ರವೃತ್ತಿ ನಿರೋಧಂ ಕೃತ್ವ ತನ್ನ ಸಹಜವಾದ ಪ್ರವಾಹವನ್ನು ನಿವೃತ್ತ ಮಾಡಿಕೊಂಡು ಧೀರ ವಿವೇಕಿಯಾದವನು ಪ್ರತ್ಯಗಾತ್ಮನಂ ಪಶ್ಯತಿ ಇತಿ ಕಿಮರ್ಥ. ಅವನು ಯಾಕೆ ಅಷ್ಟೊಂದು ಆತ್ಮನನ್ನು ಪಡ್ಕೋಬೇಕು ಅಂತ ಹಠ ಮಾಡ್ತಾ ಇದ್ದಾನೆ? ಇಷ್ಟು ಕಷ್ಟ ಸುಲಭವಾಗಿ ಕಣ್ತಗಿ ಅನೇಕ ರೂಪಗಳು ನೋಡಿ, ಎಷ್ಟು ಭೋಗಗಳು, ಎಷ್ಟು ವಿಷಯಗಳು, ಎಷ್ಟು ಆನಂದಗಳು, ಇವೆಲ್ಲವೂ ಸಹಜವಾಗಿ ಸುಲಭವಾಗಿ ಎಲ್ಲವೂ ಪ್ರಾಪ್ತವಾಗಿದ್ದರೂ ಕೂಡ ಇಷ್ಟು ಕಷ್ಟಪಟ್ಟು ವಿಡ್ರಾ ಮಾಡಿಕೊಂಡು ನಿವೃತ್ತ ಮಾಡಿಕೊಂಡು ಹೋಗಿ ಆ ಗುರುಗಳು ಎಲ್ಲಿರ್ತಾರೋ ಏನು, ಅವರೇ ಭಾರಿ ಕಷ್ಟದೊಳಗಿರ್ತಾರೆ. ಕಲ್ಲು ಮುಳ್ಳು ಗುಡ್ಡಗಳ ಮಧ್ಯದಲ್ಲಿ ಇರ್ತಾರೆ. ಅಲ್ಲಿ ನೀನು ಹೋಗಿ ಇಷ್ಟು ಕಷ್ಟಪಡಬೇಕು, ಎದಕ್ಕೆ ತ್ಯಾಗ ಮಾಡಲಿಕ್ಕೆ ಕಷ್ಟಪಡಬೇಕು? ಅಲ್ಲಿ ಹೋಗಿ ಗುರುಗಳನ್ನು ಹುಡುಕ್ಲಿಕ್ಕೆ ಕಷ್ಟಪಡಬೇಕು? ಹುಡುಕಿದ ಮೇಲೆ ಹೋಗ್ಲಿ ಬಿಡು, ಒಂದೇ ಕ್ಲಾಸ್ ಮಾಡ್ತಾರೆ, ಎರಡೇ ಕ್ಲಾಸ್ ಮಾಡ್ತಾರೆ, ಅದು ಇಲ್ಲ. ಬೆಳಗಿನಿಂದ ಸಸ್ದಂಕ ಎಲ್ಲ ಕೆಲಸನೂ ಮಾಡ್ಬೇಕು, ಅಡುಗೆನೂ ಮಾಡ್ಬೇಕು, ಪೂಜಾನೂ ಮಾಡ್ಬೇಕು, ಕಸಾನೂ ಗುಡಿಸ್ಬೇಕು, ಬಟ್ಟೆನೂ ಒಗಿಬೇಕು, ಎಲ್ಲನೂ ಮಾಡ್ಬೇಕು. ಯಾಕೆ ಇಷ್ಟು ಕಷ್ಟಪಡ್ಬೇಕು? ಕಿಮರ್ಥಂ, ಏನು ಕಾರಣ ಇದನ್ನು ಪಡ್ಕೊಳ್ಳಿಕ್ಕೆ? ನೋಡಿ ಎಷ್ಟು ಚಂದ ಹೇಳ್ತಾರೆ, ನಾನೇನು ಹುಟ್ಟಾಕಿಲ್ಲ, ಅಲ್ಲಿ ಹೇಳಿದ್ದೇನೆ ಹೇಳಿಕ್ಕಿರ್ತಾರೆ. ಅವ ಸಂದರ್ಭಾನುಸಾರವಾಗಿ ಹಂಗೇ ಬರ್ತಾ ವಿಷಯವು, ಅದು ಈಶ್ವರ ಇಚ್ಛಾ. ನಾನೇನು ಹೇಳಿ ಏನ್ರಿ, ಅದು ಈಶ್ವರ ಇಚ್ಛಾ ಬರ್ತದೆ. ಪ್ರತ್ಯೇಕ ಆತ್ಮಾನಂ ಪಶ್ಯತಿ ಇತಿ ಉಚ್ಯತೆ, ಅದೇ ಒಂದೇ ಒಂದು ಉತ್ತರ. ಅಮೃತತ್ವಂ ಅಮರಣ ಧರ್ಮತ್ವಂ ನಿತ್ಯ ಸ್ವಭಾವತಾಂ ಇಚ್ಛನ್ ಆತ್ಮನಃ ಇತ್ಯರ್ಥ. ಅದು ಮುಂದೆ ಒಂದು ಈ ವಿಷಯಾದಿಗಳೇನಿವೆಯೋ ಇವು ಮರಣ ಧರ್ಮ, ಅನಿತ್ಯ ಕ್ಷಣಿಕ ನಾಶವಾಗುವಂಥವು. ಆದರೆ ಇವನು ಬಯಸಿದ್ದು ನಾಶರಹಿತವಾದ ಅಮರಣ ಧರ್ಮತ್ವ, ಮರಣರಹಿತವಾದ ಧರ್ಮ, ಮರಣರಹಿತವಾದಂಥ ಸ್ವಭಾವ, ಮರಣರಹಿತವಾದಂತಹ ನಿತ್ಯ ಸ್ವಭಾವತ. ಯಾವುದು ಮರಣ ನಾಶ ಹೊಂದುವುದಾಗಿದೆಯೋ ಅದು ಅನಿತ್ಯ. ಯಾವುದಕ್ಕೆ ಮರಣ ಇದೆ, ಯಾವುದಕ್ಕೆ ನಾಶ ಇದೆ, ಅದು ಅನಿತ್ಯ. ಹಾಗಾದ್ರೆ ನಿತ್ಯ ಅಂದರೆ ಯಾವುದು? ಮರಣ ಧರ್ಮರಹಿತವಾದ ಅಂದರೆ ಏನು? ಅಮರಣ ಧರ್ಮತ್ವ, ಅದನ್ನು ಅಮೃತ ಅಂತಲೂ ಕರಿಬಹುದು. ಅಮೃತತ್ವ ಅಮರಣ ಧರ್ಮತ್ವ, ಇಲ್ಲಿ ಅಮೃತತ್ವ ಅನ್ನೋ ಶಬ್ದವನ್ನು ಮಂತ್ರದಲ್ಲಿ ಕಾಣ್ತೇವೆ. ಆವೃತ್ತ ಚಕ್ಷು ಅಮೃತತ್ವ ಇಚ್ಛನ್, ಅಮೃತತ್ವ ಇಚ್ಛನ್, ಆವೃತ್ತ ಚಕ್ಷು ಅಮೃತತ್ವ ಇಚ್ಛನ್. ಅಂದರೆ ಅಮೃತತ್ವ ಅಂದ್ರೇನು? ಅಮರಣ ಧರ್ಮತ್ವ. ಅವಳ ಸಮತ್ವ ಅಂದ್ರೇನು ನಿತ್ಯವಾದದ್ದು. ವಾಸ್ತವಿಕವಾಗಿ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಆಸ್ತಿಕರು ನಾಸ್ತಿಕರು ಭೋಗಿಗಳು ಯೋಗಿಗಳು ಭಕ್ತರು ಯಜ್ಞೆಯಾಗ ಹೋಮಾದಿ ಮಾಡುವ ಕರ್ಮಕಾಂಡಿಗಳು ಆತ್ಮಜ್ಞಾನಿಗಳು ಎಲ್ಲರೂ ಏನೇನು ಹುಡುಕ್ತಾ ಇದ್ದಾರೆ? ತಿಳಿದೋ ತಿಳಿಯದೆಯೋ ನಿತ್ಯವನ್ನು ಹುಡುಕ್ತಾರೆ. ಅನಿತ್ಯವನ್ನು ಯಾರಿಗೂ ಸಹಿಸ್ಕೊಳ್ಳಿಕ್ಕಾಗುತ್ತೆ. ಅಟ್ಲೀಸ್ಟ್ ಕೈಯಾಗ ಒಂದು ಗ್ಲಾಸ್ ಕೊಟ್ಟು ಹೋಗಿ ಈ ಗ್ಲಾಸನ್ನು ದೇವಸ್ಥಾನಕ್ಕೆ ಕೊಟ್ಟು ಬರ್ರಿ ಅಂತಂದರೆ, ಗುರುಮಂದಿರದಿಂದ ದೇವಸ್ಥಾನಕ್ಕೆ ಹೋಗೋ ತನಕ ಮಿನಿಮಮ್ ಆ ಗ್ಲಾಸ್ ಕೈ ಜಾರಿ ಕೆಳಗೆ ಬೀಳಬಾರ್ದು, ಅಲ್ಲಿ ತನಕ ಅದು ಹಂಗೆ ಇರಬೇಕು ಅಂತ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಇರ್ತದೋ ಇಲ್ಲೋ, ಮಿನಿಮಮ್ ಒಂದು ಗ್ಲಾಸ್ ಕೊಟ್ಟಾರೆ, ಗಾಜಿನ ಗ್ಲಾಸ್ ಕೊಟ್ಟಾರೆ, ನನಗಲ್ಲಿ ಒಯ್ದು ಕೊಡಂತ ಹೇಳಾರೆ, ನಾವು ಒಯ್ದು ಕೊಡಬೇಕು. ಅಲ್ಲಿ ತನಕ ಸರಿಯಾಗಿರಲ್ಲ, ಮತ್ತೆ ಯಾಕೆ ಸ್ವಾಮಿಗೆ ಬಯಸ್ಕೋಬೇಕು, ಇದು ಸರಿಯಾಗಿರಲಿ. ಅಕಸ್ಮಾತ್ ಜಾರಿ ಬಿತ್ತಂತ ಇಷ್ಟವಾದದ್ದು ಅನಿಷ್ಟವಾದದ್ದು ಅದು ಯಾರಿಗಿಷ್ಟ? ಈ ಸ್ಮಾಲ್ ಯೂನಿಟ್ ಆಫ್ ಆಕ್ಷನ್ ಅಂತ ಹೇಳ್ತಾರೆ. ಒಂದು ಏಕೈಕ ಕರ್ಮದ ಹಿಂದೆ ನಾವೇನನ್ನು ಬಯಸಿದ್ದೀವಿ? ನಿತ್ಯ. ಹೀಗೆ ನಮ್ಮ ಎಲ್ಲ ಪ್ರವೃತ್ತಿಗಳ ಹಿಂದೆ ನಾವೇನನ್ನು ಬಯಸ್ತೀವಿ? ನಿತ್ಯ. ಯಾವುದು ಅನಿತ್ಯವೋ ಅದು ನಮಗೆ ಅನಿಷ್ಟ, ಯಾವುದು ನಿತ್ಯವೋ ಅದು ನಮಗೆ ಇಷ್ಟ. ಒಂದು ಯೂನಿಟ್ ಆಫ್ ಆಕ್ಷನ್, ಒಂದು ಏಕೈಕ ಕರ್ಮ, ಹಾಸ್ಪಿಟ್ಲಿಗೆ ಹೋಗೋದು ನಿತ್ಯವೂ ಹೋಗಬೇಕು ಅನ್ನೋದು ಇಷ್ಟವೋ ಅನಿಷ್ಟವೋ? ಲಾಜಿಕ್ ಉಲ್ಟಾ ಆಯ್ತು ನೋಡ್ರಿ. ನಮಗೆ ನಿತ್ಯ ನಿತ್ಯ ಬೇಕು, ಆದ್ರೆ ಇಷ್ಟವಾದದ್ದು ನಿತ್ಯವಾಗಿರಬೇಕು. ನಮ್ಗೆ ಇಷ್ಟ ಬೇಕ, ಇಷ್ಟವಾದದ್ದನ್ನ ಬಯಸ್ತೇವೆ, ಅದು ನಿತ್ಯವಾಗಿರಬೇಕು. ಹೀಗಾಗಿ ಅಮೃತತ್ವ ಅನ್ನುವಂಥದ್ದು ಬರೀ ನಿತ್ಯ ಶಬ್ದ, ಅಮರಣ ಧರ್ಮತ್ವ ಶಬ್ದ ಒಂದೇ ಅಲ್ಲ, ಅದು ಸಾಮಾನ್ಯವಾದ ಇಷ್ಟವೂ ಆಗಿರಬೇಕು. ಸಾಮಾನ್ಯವಾದ ಇಷ್ಟ, ಹಿತಕರವಾದಂಥ. ಯಾವುದು ಹಿತಕರವಾದದ್ದು? ರಾಷ್ಟ್ರಕ್ಕೂ ಸಮಾಜಕ್ಕೂ ನಮಗೂ ಕುಟುಂಬಕ್ಕೂ ಎಲ್ಲರಿಗೂ ಹಿತಕರವಾಗುವಂಥ. ಈ ಹಿತಕರವಾಗುವಂಥದ್ದು ಅನ್ನೋದಕ್ಕೆ ಪ್ರಮುಖವಾಗಿ ಎರಡು ಮೌಲ್ಯಗಳಿವೆ. ಅಮಾನಿತ್ವಾದಿ ಸುಮ್ಮನೆ ಬರ್ಕೊಂಡಿರಿ, 13ನೇ ಅಧ್ಯಾಯ ಬರ್ತದೆ ಆವಾಗ ನೋಡುವಂತೆ. ಅಮಾನಿತ್ವಾದಿ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳು, ಧಾರ್ಮಿಕ ಮೌಲ್ಯಗಳು ಎರಡನೇ. ಧಾರ್ಮಿಕ ಮೌಲ್ಯಗಳು ನಮ್ಮ ನಡವಳಿಕೆಗಳನ್ನು ನಮ್ಮ ಆಚರಣೆಗಳನ್ನು ತಿದ್ದುಪಡಿ ಮಾಡ್ತಾರೆ, ನಮ್ಮ ಬಯಕೆಗಳಿಗೆ ನಮ್ಮ ಆಶೆ ಇಚ್ಛೆಗಳಿಗೆ ಒಂದು ಮಾರ್ಗವನ್ನು ತೋರಿಸ್ತಾರೆ, ಗೈಡ್ ಮಾಡ್ತಾರೆ. ಅಮಾನಿತ್ವಾದಿ ಮೌಲ್ಯಗಳು ನೈತಿಕ ಮೌಲ್ಯಗಳು ನಮ್ಮನ್ನು ಪ್ರಬುದ್ಧನನ್ನಾಗಿ ಬಳಸ್ತದೆ. ಎರಡೂ ಮೌಲ್ಯಗಳ ಒಟ್ಟು ತಾತ್ಪರ್ಯ, ಮನುಷ್ಯನು ಜನ್ಮಾಂತರಗಳಲ್ಲಾದರೂ ಕಾಲಾಂತರದಲ್ಲಾದರೂ ಪ್ರಬುದ್ಧನಾಗಿ ಬೆಳಿಬೇಕು ಅನ್ನುವುದೇ ಈ ಮೌಲ್ಯಗಳ ಉದ್ದೇಶ. ಇಂಥವನು ಮೋಕ್ಷವನ್ನು ಪ್ರಾಮಾಣಿಕವಾಗಿ ಬಯಸಿರ್ತಾನೆ. ಮೋಕ್ಷವನ್ನು ಬಯಸಿದಂತಹ ಈ ಮುಕ್ಷು ಇಂದ್ರಿಯ ಮತ್ತು ವಿಷಯಗಳಿಂದ ಹಿಂತಿರುಗಿಸಿಕೊಂಡದ್ದೇ ಆದರೆ ಅವಶ್ಯವಾಗಿಯೂ ತನ್ನ ಸ್ವರೂಪದ ಜ್ಞಾನವನ್ನು ಕಾಣುತ್ತಾನೆ. ಪ್ರತ್ಯಗಾತ್ಮಾನಂ ಐಕ್ಷತ ಬರ್ಕೊಳ್ಳಿ, ಪ್ರತ್ಯಗಾತ್ಮಾನಂ ಐಕ್ಷತ, ತಮ್ಮ ಸ್ವರೂಪವನ್ನು ಗುರು ಕಾಣುತ್ತಾನೆ. ಇಂಥವರು ಎಲ್ಲೋ ಒಬ್ಬರು. ಕಶ್ಚಿದ್ಧೀರ ಭಾಷ್ಯ ಕಥಂ ಪಶ್ಯತಿ ಆವೃತ್ತ ಚಕ್ಷು, ಆವೃತ್ತಂ ವ್ಯಾವೃತ್ತಂ ಚಕ್ಷುಶ್ರೋತ್ರಾಧಿಕಂ ಇಂದ್ರಿಯಜಾತಂ ಅಶೇಷ ವಿಷಯಾತ ಯಸ್ಯ ಸ ಆವೃತ್ತ ಚಕ್ಷು ಸ ಏವಂ ಸಂಸ್ಕೃತಃ ಪ್ರತ್ಯಗಾತ್ಮಾನಂ ಪಶ್ಯತಿ. ಆ ಪ್ರಬುದ್ಧ ಅನ್ನೋ ಶಬ್ದವನ್ನು ನಾನೇನು ಪ್ರಯೋಗಿಸಿದ್ದೇನೆ ಅಥವಾ ಆವಾಗಿವಾಗ ಪ್ರಯೋಗಿಸ್ತಾ ಇರ್ತೇನೆ, ಅದರ ಅರ್ಥ ಇಷ್ಟೇ, ಅವನು ಸಂಸ್ಕೃತನಾಗಿರುತ್ತಾನೆ. ಸಂಸ್ಕೃತ ಅಂದರೆ ಸುಸಂಸ್ಕೃತನಾಗಿರುತ್ತಾನೆ. ಸುಸಂಸ್ಕೃತನಾಗಿರುತ್ತಾನೆ, ಇದರರ್ಥ ಪ್ರಬುದ್ಧನಾಗಿರುತ್ತಾನೆ ಇತ್ಯರ್ಥ. ಭಾಷ್ಯ 112 ಯತ್ತಾವತ್ ಸ್ವಾಭಾವಿಕಂ ಪರಾಗೇವ ಅನಾತ್ಮದರ್ಶನಂ ತತ್ ಆತ್ಮದರ್ಶನಸ್ಯ ಪ್ರತಿಬಂಧ ಕಾರಣಂ ಅವಿದ್ಯಾ ತತ್ ಪ್ರತಿಕೂಲತ್ವಾತ್ ಯಾಚ ಪರಾಕ್ವೇವ ಪರಾಕ್ವೇವ ಪರಾಕ್ಷ ಏವ ಪರಾಂಗ್ ಏವ ಏನದು ನಿಮ್ಮಲ್ಲಿ ಸಂಸ್ಕೃತವಾದ ಕ್ಷ ಪರಾಕ್ಷು ಈವ ಪರ ಅಕ್ಷು ಈವ ಪರಾಕ್ಷ್ವೇವ ಅವಿದ್ಯಾ ಉಪಪ್ರದರ್ಶಿತೇಶು ದೃಷ್ಟ ಅದೃಷ್ಟೇಶು ಭೋಗೇಶು ತೃಷ್ಣಾ. ಎಲ್ಲರಿಗೂ ನಿತ್ಯವೇ ಬೇಕಾಗಿದೆ, ಅಮೃತತ್ವವೇ ಬೇಕಾಗಿದೆ. ಒಂದು ಸ್ಟೇಟ್ಮೆಂಟ್. ಈ ಅಮೃತತ್ವ ಇದು ಸ್ವಾಭಾವಿಕ, ಎಲ್ಲರಲ್ಲಿರುವಂತಹ ಸಹಜತೆ. ಮೂರನೇದು, ಇಷ್ಟು ಸಹಜವಾಗಿದ್ದರೂ ಕೂಡ ಇದನ್ನು ಬಯಸಿ ನಾವು ಹುಡುಕ್ತಾ ಇದ್ದೀವಿ. ಇದರರ್ಥ ಅವಿದ್ಯೆ ಒಂದೇ ಇದಕ್ಕಿರುವ ಕಾರಣ. ಹತ್ತನೇ ಅವನೇ ನಾನಾಗಿದ್ದಾಗ್ಯೂ ಕೂಡ ನಾ ಯಾರನ್ನ ಹುಡುಕ್ತಾ ಇದ್ದೇನೆ? ಹತ್ತನೇ ಅವನು ಹುಡುಕ್ತಾ ಇದ್ದೇನೆ. ಇದಕ್ಕೆ ಇನ್ನೇನು ಕಾರಣ ಇರಬಹುದು? ಅವಿದ್ಯೆ ಒಂದೇ ಕಾರಣ, ಬೇರೆ ಇನ್ನೇನು ಕಾರಣ? ಏನು ತಾನೇ ಕಾರಣ ಆಗ್ಲಿಕ್ಕೆ ಸಾಧ್ಯ? ಹೀಗಾಗಿ ಇಲ್ಲಿ ಹೇಳ್ತಾರೆ, ಪರಾಗ್ಯೇವ ಅನಾತ್ಮ ದರ್ಶನ ಸ್ವಾಭಾವಿಕಂ. ಪರಮುಖವಾಗಿ ಇಂದ್ರಿಯ ಭೋಗಗಳಲ್ಲಿ ತೊಡಗುವುದು ಸ್ವಾಭಾವಿಕಂ. ಎಲ್ಲಿಯವರೆಗೂ ಹೀಗೆ ನಡೀತದೆ? ಇದು ಹುಡುಕಾಡೋದು, ಭೋಗಗಳನ್ನು ಹುಡುಕಿಕೊಂಡು ಹೋಗುವುದು, ಎಲ್ಲಿವರೆಗೂ ನಡೀತದೆ ಹೀಗೆ? ಎಲ್ಲಿವರೆಗೂ ಪ್ರತಿಬಂಧಕವೂ ಇದೆಯೋ ಅಲ್ಲಿವರೆಗೂ ಇದೇ ಹಿಂಗೆ ನಡೆಯುವುದು. ಏನು ಪ್ರತಿಬಂಧಕ? ಆತ್ಮದರ್ಶನಸ್ಯ ಅವಿದ್ಯಾ ಪ್ರತಿಬಂಧ ಕಾರಣಂ. ನನ್ನನ್ನು ನಾನು ತಿಳಿಯಲು ನನಗೊಂದು ಯಾರೋ ಅಡ್ಡು ಬರ್ತಾ ಇದ್ದಾರೆ. ಯಾರು ಅಡ್ಡು ಬರ್ತಾ ಇದ್ದಾರೆ? ಅವಿದ್ಯಾ ಅನ್ನುವುದು ನಮ್ಗೆ ಅಡ್ಡ ಬರ್ತದೆ. ಆ ಅವಿದ್ಯಾ ಅನ್ನುವ ಅಡೆತಡೆ ಇರುವವರೆಗೂ ಅನಾತ್ಮನಲ್ಲಿ ಭೋಗವನ್ನು ಆನಂದವನ್ನು ಹುಡುಕೋದು ತಪ್ಪುವುದಿಲ್ಲ. ಅದೇ ಆತ್ಮನನ್ನು ತಿಳಿದುಕೊಳ್ಳಲಿಕ್ಕೆ ಅಡ್ಡಿಯಾಗಿದೆ. ಪರಾಕ್ಷು ಏವ ಅವಿದ್ಯಾ ಉಪಪ್ರದರ್ಶಿತೇಶು ತ ದೃಷ್ಟ ಅದೃಷ್ಟೇಶು ಭೋಗೇಶು ತೃಷ್ಣ. ದೃಷ್ಟ ಭೋಗ ಅಂದರೆ ಯಾವುದು? ಈ ಲೋಕದ ವಿಷಯಗಳು, ಶಬ್ದಸ್ಪರ್ಶಾದ ವಿಷಯ. ಅದೃಷ್ಟ ಭೋಗ ಅಂದರೆ ಲೋಕಾಂತರ ಭೋಗಗಳು. ಇವು ಎರಡರಲ್ಲಿ ನಮ್ಮ ಪ್ರವೃತ್ತಿ ನಿಲ್ಲೋದಿಲ್ಲ. ಏನು ಕಾಶಿ ಹೋಗಿದ್ಯಾ? ಹೋಗಿದ್ದೆ. ಗಂಗೆಯಲ್ಲಿ ಮುಳುಗಿದೆಯೋ ಇಲ್ಲೋ? ಭಾರಿ ಪ್ರವಾಹ ಇತ್ತು, ಹೆದರಿಕಾತು, ಮುಳುಗಲಿಲ್ಲ. ರವ ರವ ನರಕಕ್ಕೆ ಹೋಗ್ತೀಯ. ಹಾಕಿಬಿಟ್ರು ಒಂದು ರೂಲ್ಸ್. ಅವ ಅಂದ, ಮಹಾರಾಯ ಮುಳುಗಿದೆ, ಕೆಸರು ನೀರಿತ್ತು, ಹೈಜಿನ್ ನೆನಪಾತು, ಆದ್ರೆ ಅಜ್ಜಿ ಹೇಗೆ ಕಳಿಸಿದ್ಲು, ಮುಳುಗೇ ಬರಬೇಕು ಅಂತೇಳಿ ಮುಳುಗದೆ ಕೆಸರು ಕುಡಿದು ಬಂದೆ. ಮುಳುಗದೆ ಹೇಳೋ, ಈ ಕೆಸರು ಕುಡಿದ್ರು ಚಿಂತೆ ಇಲ್ಲ, ಸ್ವರ್ಗಕ್ಕೆ. ದೃಷ್ಟ ಅದೃಷ್ಟ ಲೋಕಗಳಲ್ಲಿ ನಮ್ಮ ಪ್ರವೃತ್ತಿ ಏನ್ ತೋರಿಸ್ತದ ಅಂತಂದ್ರೆ, ಅನಾತ್ಮನಲ್ಲಿ ಸದಾಕಾಲವು ಅನಾತ್ಮನಲ್ಲಿ ನಮ್ಮ ಭೋಗ ಪ್ರವೃತ್ತಿ. ಹೀಗಾಗಿ ಅವಿದ್ಯೆ ಇರುವವರೆಗೂ ಇದು ಇರ್ತದೆ. ತೃಷ್ಣ, ಈ ಹಸಿವು, ಈ ತೃಷ್ಣಕ್ಕೆ ಸುಂದರವಾದ ಉತ್ತರ ಕರ್ನಾಟಕದ ಶಬ್ದ ಹಪಾಪಿ. ಹಪಾಪಿ ನಮ್ಮ ಶಬ್ದ ಕನ್ನಡ. ಹಾಗಾದರೆ ನನ್ನ ಆತ್ಮನನ್ನ ನನ್ನಂತೆ ನನಗೆ ಗುರುತಿಸಲಿಕ್ಕೆ ಎರಡು ಪ್ರತಿಬಂಧಕಗಳಿವೆ. ಒಂದು ಅವಿದ್ಯ, ಇನ್ನೊಂದು ವಿಷಯಗಳಲ್ಲಿ ನಮ್ಮ ಹಸಿ. ತಾಭ್ಯಾಂ ಅವಿದ್ಯಾ ತೃಷ್ಣಾಭ್ಯಾಂ ಪ್ರತಿಬದ್ಧ ಆತ್ಮದರ್ಶನಾಃ. ಆತ್ಮದರ್ಶನಾಃ, ಆತ್ಮಜ್ಞಾನಕ್ಕೆ, ಆತ್ಮನನ್ನು ಕಂಡುಕೊಳ್ಳಲಿಕ್ಕೆ, ಆತ್ಮನನ್ನು ಗುರುತಿಸಲಿಕ್ಕೆ ನಮಗಿರುವಂತಹದ್ದು ಎರಡು ಅಡೆತಡೆಗಳು, ಅವಿದ್ಯಾ ಮತ್ತು ತೃಷ್ಣ, ಹಸಿವು. ಇಂದ್ರಿಯಗಳ ವಿಷಯಗಳಲ್ಲಿ ಹಸಿವು. ಅದಕ್ಕೇನು ಮಾಡಬೇಕು? ಎರಡನೇ ಶ್ಲೋಕ, ಪರಾಚ ಕಾಮಾನನು ಯಂತಿ ಬಾಲಾಹ. ತೇ ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ. ಅಥ ಧೀರ ಅಮೃತತ್ವಂ ವಿದಿತ್ವಾ ಧ್ರುವಮಧ್ರುವ ಧ್ರುವಮಧ್ರುವೇಶು ಇಹ ನ ಪ್ರಾರ್ಥಯಂತೆ. ಬಾಲಾಹ ಕಾಮಾನ ಅನುಯಂತಿ. ಬಾಲಬುದ್ಧಿಯವರು, ಮಂದಬುದ್ಧಿಯವರು, ಅವಿವೇಕಿಗಳು, ಅವಿಚಾರವಂತರು, ಇವೆಲ್ಲ ವಿಶಿಷ್ಟವಾದ ಅಬ್ಜೆಕ್ಟಿವ್ಸ್ ನಮಗೆಲ್ಲರಿಗೂ. ಯಾರಿಗೂ ಅಬ್ಜೆಕ್ಟಿವ್ಸ್ ಅಲ್ಲ. ಯಾರ ವಿಶೇಷಣಗಳು? ನಮ್ಮೆಲ್ಲರ ವಿಶೇಷಣಗಳು. ಬಾಲಾಹ ಮಂದಬುದ್ಧಿನಃ. ಪರ್ಯಾಯ ಶಬ್ದವನ್ನು ತೋಡ್ರಿ, ಎಲ್ಲೆಲ್ಲೇ ಶಬ್ದ ಉಪಯೋಗ ಮಾಡ್ತೋಳು, ಒಂದೇ ಭಾವ ಇವೆಲ್ಲ. ಹಾ, ಬಾಲಾಹ ಕಾಮಾನ ಅನುಯಂತಿ. ಬಯಕೆಗಳ ಹಿಂದೆ ಬಯಸಿ ಬಯಸಿ ಹೋಗ್ತಾರೆ. ಬಯಕೆಗಳನ್ನು ಬಯಸುವುದು ಅಂದ್ರೆ ಏನು? ಇಂದ್ರಿಯಗಳನ್ನು ಹೊರಮುಖವಾಗಿ ಪ್ರವೃತ್ತವಾದ ಇಂದ್ರಿಯಗಳಲ್ಲಿಯೇ ಇರುತ್ತಾರೆ. ವಿಡ್ರಾ ಮಾಡಿಕೊಳ್ಳೋ ಪ್ರಯತ್ನನೇ ಮಾಡೋದು. ಇನಫ್ ಅನ್ನೋದು ಇವ್ರ ಬಾಯಿಂದ ಬರುವುದೇ ಇಲ್ಲ. ಪರಾಚ ಕಾಮಾನ್ ಅನುಯಂತಿ ಬಾಲಾಹ. ಹೋಗ್ಲಿ ಬಿಡಿ ಸ್ವಾಮಿ, ಅವರು ಅಲ್ಲೇ ಇದ್ದುಕೊಳ್ಳಿ, ಬಿದ್ದುಕೊಳ್ಳಿ, ಕೆಸರನ್ಯಾಗೆ ಇರಲಿ, ನಮಗೇನಾಗಬೇಕಾಗಿದೆ. ಹಾಗಂದ್ರೆ ಹೇಗಪ್ಪ? ತೇ ಅವರು ಮೃತ್ಯೋಹೋಯಂತಿ ವಿತತಸ್ಯ ಪಾಶಂ, ಮೃತ್ಯೋಹೋ ವಿತತಸ್ಯ ಪಾಶಂ ಯಂತಿ. ವಿತತಸ್ಯ ಅಂದ್ರೆ ಎಲ್ಲೆಲ್ಲಿಯೂ ಸೃಷ್ಟಿಯಲ್ಲೆಲ್ಲ ಹಮ್ಮಿಕೊಂಡಿರುವಂತಹ ವ್ಯಾಪ್ತವಾದಂತಹ ಮೃತ್ಯುವಿನ ಪಾಶ. ಒಂದು ಹುಲ್ಲಿಗೂ ಕೂಡ ನಾಶ ಎನ್ನುವುದಿದೆ, ಮೃತ್ಯು ಮರಣ ಇದೆ. ಒಂದು ಹೂವಿಗೆ ಮರಣ ಇದೆ, ಒಂದು ಮೊಗ್ಗಿಗೆ ಮರಣ ಇದೆ, ವೃಕ್ಷಕ್ಕೆ ಮರಣ ಇದೆ, ಒಂದು ಇರುವಿಗೆ ಮರಣ ಇದೆ. ಮರಣ ಧರ್ಮ ಎಲ್ಲೆಲ್ಲಿಯೂ ತುಂಬಿಕೊಂಡು ಹೋಗಿದೆ. ಇಷ್ಟೇ ಯಾಕೆ ಈ ಲೋಕಕ್ಕೆ ಏನಂತ ಕರೀತಾರೆ, ಮರ್ತ್ಯಲೋಕ. ಮರ್ತ್ಯಲೋಕ ಅಂದ್ರೇನು? ಮರಣಂ ನಿಶ್ಚಿತಂ. ಇದು ಹೆಂಗ ಗೊತ್ತಾ? ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ದಿ ಹೆಲ್ತ್ ಅಂತ ಪ್ರಿಂಟ್ ಮಾಡಿರ್ತಾರೆ. ಇವ ಕೈಯಾಗ ಸಿಗರೇಟ್ ಹಿಡ್ಕೊಂಡೆ ಆ ಪ್ಯಾಕ್ ಮಾಡಿದ ಏನು ಬರ್ತಾರೋ ಅಂತ ಒಪ್ಪುವಂತ ನಿಂತಿರ್ತಾನೆ. ಅಂದರೆ ನಾವು ಪುರಾಣಗಳಲ್ಲಿ ಪುಣ್ಯಕಥೆಗಳಲ್ಲೆಲ್ಲ ಮರ್ತ್ಯಲೋಕ ಮರ್ತ್ಯಲೋಕ ಅಂತ ಹೇಳ್ಕೊಂಡೆ ಮತ್ತೆ ಏನು ಬಯಸ್ತಾ ಇದ್ದೀವಿ? ಮರಣವನ್ನೇ ಬಯಸ್ತೇವೆ. ಸೇಮ್ ಇದು ಇಂಜುರಿಯಸ್ ಇಂಜುರಿಯಸ್ ಅಂತ ಓದ್ತಾ ಓದ್ತಾ ಮತ್ತು ಸಿಗರೆಟನ್ನು ಸೇತಾನೆ. ಇದು ಮರ್ತ್ಯಲೋಕ ಮರ್ತ್ಯಲೋಕ ಅಂತ ಓದಿಯೂ ಕೇಳಿಯೂ ಮತ್ತು ಮರಣ ಧರ್ಮವನ್ನೇ ಬಯಸ್ತೇವೆ. ಕ್ಲೀನಾಗಿ ಹೇಳಿಬಿಟ್ರಪ್ಪ ಅವರು, ತೇ ವಿತತಸ್ಯ ಪಾಶಂ ಮೃತ್ಯೋಹೋ ಯಂತಿ, ಮರಣವನ್ನು ಹೋಗಿ ಸೇರುತ್ತಾರೆ. ಆದರೆ ಆದರೆ ಅಥ ಧೀರಾಹ, ಎಲ್ಲರೂ ಹಾಗಿರ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಎಲ್ಲೋ ಒಬ್ರು ಮೀಮಾಂಸೋ ಜಾಗ ಇಲ್ಲ ಅಂತ ಹೊರಗುಡಿದಿರ್ತಾರೆ. ಅಥ ಧೀರಾಹ, ಅವ್ರೇನು ಮಾಡ್ತಾರೆ? ಅಮೃತತ್ವ ವಿಧಿತ್ವ, ಅಮೃತತ್ವ ವಿಧಿತ್ವ. ಬಹಳ ಚಂದದ ಅಮೃತತ್ವವನ್ನು ತಿಳಿದವರಾಗಿರುತ್ತಾರೆ. ಎಲ್ಲೋ ಒಬ್ಬರು ಅಮೃತತ್ವವನ್ನು ತಿಳಿದವರಾಗಿರುತ್ತಾರೆ. ಇವರು ಎಲ್ಲಿ ಹೋಗಿ ತಿಳಿತಾರೆ ಅಮೃತತ್ವವನ್ನು? ಅಮೃತತ್ವ ಅನ್ನೋ ಒಂದು ಲೋಕಕ್ಕೆ ಹೋಗಿ ಅಮೃತತ್ವವನ್ನು ತಿಳಿತಾರ? ಅಮೃತತ್ವವನ್ನು ಎಲ್ಲಿ ತಿಳಿತಾರೆ? ಅಧ್ರುವೇಶು ಧ್ರುವಂ, ಅಧ್ರುವೇಶು ಧ್ರುವಂ. ಅಮೃತತ್ವ ಎಲ್ಲೋ ಇದೆ ಅಂತಲ್ಲ, ಯಾವ ಅನಿಶ್ಚಿತವಾದ ಮರಣ ಧರ್ಮದಿಂದ ಕೂಡಿದ ಈ ಲೋಕ ಇದೆಯೋ ಈ ಲೋಕದಲ್ಲಿಯೇ ಈ ಅಧ್ರುವವಾದ ಕ್ಷಣಿಕವಾದ ಅನಿತ್ಯವಾದ ರೂಪರಾಶಿಗಳಿಂದ ಕೂಡಿದ ಈ ಲೋಕದಲ್ಲಿಯೇ ಧ್ರುವಂ. ಆನಂತರ ಏನು? ಮತ್ತೊಂದೇನನ್ನು ಬಯಸೋದೇ ಇಲ್ಲ ಅನ್ನೋ ಪ್ರಾರ್ಥೆಯಂತೆ. ಇನ್ನೊಂದೇನನ್ನು ಬಯಸೋದೇ ಇಲ್ಲ. ರೂಪಗಳಲ್ಲಿ ಅರೂಪವಾದ, ಶಬ್ದಗಳಲ್ಲಿ ನಿಶಬ್ದವಾದ, ಅಧ್ರುವಗಳಲ್ಲಿ ಧ್ರುವವಾದ, ಅನಿಶ್ಚಿತವಾದದ್ರಲ್ಲಿ ನಿಶ್ಚಿತವಾದ, ಕ್ಷಣಿಕಗಳಲ್ಲಿ ಶಾಶ್ವತವಾದ ಅಷ್ಟೇ. ಇಂತಹ ತತ್ವವನ್ನು ತತ್ವವೇ ತಾನು ಎನ್ನುವುದು ಅವನು ಸ್ಪಷ್ಟವಾದವಲ್ಲ, ಮತ್ತಿನ್ನೇನು ಪ್ರಾರ್ಥಿಸ್ತಾನವ? ಏನು ಪ್ರಾರ್ಥಿಸ್ತಾನೆ? ನ ಪ್ರಾರ್ಥೆಯಂತೆ, ಆ ನ ಪ್ರಾರ್ಥೆಯಂತೆ. ಆಮೇಲೆ ಹಿಂದಿಂದು ಅಧ್ರುವೇಶು ಧ್ರುವಂ, ಎರಡರ ಮಧ್ಯೆ ಸ್ವಲ್ಪ ವ್ಯಾಖ್ಯಾನ ಬರ್ತದೆ, ಸೇರಿಸ್ಕೋಬೇಕು. ಯಾರು ಈ ಪ್ರಕಾರವಾಗಿ ಅಧ್ರುವವಾದಂತಹ ನಾಮ ರೂಪ ಸಹಿತವಾದಂತಹ ಈ ಲೋಕದಲ್ಲಿ ಧ್ರುವವಾದಂತಹ ಶಾಶ್ವತವಾದ ಅಮೃತತ್ವವನ್ನು ಹೊಂದುತ್ತಾನೋ ಅವನು ನ ಪ್ರಾರ್ಥೆಯಂತೆ, ಇತರ ಯಾವ ವಿಷಯಗಳನ್ನು ಪ್ರಾರ್ಥಿಸುವುದಿಲ್ಲ. ಹಾಗೆ ಬರಬೇಕು ಭಾಷ್ಯ. ಪರಾಚ ಬಹಿರ್ಗತಾನೇವ ಕಾಮಾನ್ ಕಾಮ್ಯಾನ್ ವಿಷಯಾನ್ ಅನುಯಂತಿ. ಅನುಗಚ್ಚಂತಿ ಬಾಲಾಃ ಅಲ್ಪಪ್ರಜ್ಞಾಃ ತೀನ ಕಾರಣೇನ ಮೃತ್ಯೋಃ ಅವಿದ್ಯಾ ಕಾಮ ಕರ್ಮ ಸಮುದಾಯಸ್ಯ ಯಂತಿ ಗಚ್ಚಂತಿ ವಿತತಸ್ಯ ವಿಸ್ತೀರ್ಣಸ್ಯ ಸರ್ವತಃ ವ್ಯಾಪ್ತಸ್ಯ ಪಾಶಂ ಪಾಶ್ಯತಿ ಬಧ್ಯತಿ ಏನ ತಂ ಪಾಶಂ ದೇಹ ಇಂದ್ರಿಯಾದಿ ಸಂಯೋಗ ವಿಯೋಗ ಲಕ್ಷಣಂ. ಓಂ ಶಾಂತಿ ಶಾಂತಿ ಶಾಂತಿ.